ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಪ್ರಕಟಣೆಗಳು. तो आइए आज ही सब लेते हैं एक संकल्प भारत को टीवी मुक्त बनाने का. तभी तो टीवी हारेगा देश जीतेगा. टीवी हारेगा देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ಕೇಳುಗರೆ, ಈ ರಾತ್ರಿ 9:20 ಚಿತ್ರಗೀತೆಗಳನ್ನು ತಾವು ಕೇಳಬಹುದು. ಹೊಚ್ಚ ಹೊಸ ಚಲನಚಿತ್ರದ ಗೀತೆಗಳನ್ನು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಯುವಂತೆ ಮಾಡುವುದು ಹಿರಿಯರ ಕರ್ತವ್ಯ. ಪುಸ್ತಕಗಳನ್ನು ಓದುವುದರಿಂದ ಮಕ್ಕಳ ಕಲ್ಪನಾ ಶಕ್ತಿ ವಿಸ್ತಾರಗೊಳ್ಳುತ್ತದೆ. ಮಕ್ಕಳ ಭಾವಪ್ರಪಂಚ ವಿಸ್ತಾರಗೊಳ್ಳುವುದು ಬಾಲ್ಯದಲ್ಲಿಯೇ. ಮಕ್ಕಳು ನೋಡಿದ್ದನ್ನ, ಓದಿದ್ದನ್ನ, ಕೇಳಿದ್ದನ್ನ ಬಹುಬೇಗ ಗ್ರಹಿಸುತ್ತಾರೆ. ಆದ್ದರಿಂದ ಎಳವೆಯಲ್ಲಿ ಪುಸ್ತಕದ ಓದು ಅತಿ ಮುಖ್ಯ. ಪುಸ್ತಕಗಳು ಸುಖಕರ ಬಾಳುವೆಗೆ ದಾರಿದೀಪ, ಬದುಕಿಗೆ ಭರವಸೆ. ಕವಿ ಪಿಬಿ ಶೆಲ್ಲಿ ಹೇಳಿದಂತೆ, ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗೆ ಉಂಟಾಗುತ್ತದೆ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಬೆಳೆಯುವ ಛಲ, ಬದುಕಿನ ಬಲ, ಹುಟ್ಟಿಗಿದುವೆ ಫಲವು, ಉಚ್ಚಲ ಛಲ ಶುಭ ಮಂಗಲ ಅದೇ ಬಾಳಿನ ಗೆಲುವು. ಒಂದನ್ನೊಂದು ತಿಂದು ಬದುಕುವುದು ಬದುಕಲ್ಲ, ಸಾವು. ಒಂದನ್ನೊಂದು ತಿಳಿದು ಬದುಕುವುದು ಬಾಳು. ಹೀಗೆಂದವರು ಕವಿ ಬೇಂದ್ರೆ. ಬೆಳೆ ಎತ್ತರಕ್ಕೆ, ಬೆಳೆ ಬಿತ್ತರಕ್ಕೆ, ಅತಿಮಾನ ಸಾಸ್ತರಕ್ಕೆ, ಬೆಳೆ ಎತ್ತರಕ್ಕೆ, ಬೆಳೆ ಬಿತ್ತರಕ್ಕೆ, ಅತಿಮಾನ ಸಾಸ್ತರಕ್ಕೆ, ಶಿವ ಸುಂದರಕ್ಕೆ, ಜಗ ಮಂದಿರಕ್ಕೆ, ಬೆಳೆಸೆ ಚರಾಚರಕ್ಕೆ. ಒಂದು ಜನಾಂಗ ಎಷ್ಟು ಮುಂದುವರೆದಿದೆ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇರುವ ಹೊರೆಗಲ್ಲು ಅವರು ಸ್ತ್ರೀಯರನ್ನು ಹೇಗೆ ನೋಡುತ್ತಿರುವರು ಎಂಬುದು. ಸ್ವಾಮಿ ವಿವೇಕಾನಂದ.